ನಾವು ಊರಿನಲ್ಲಿ ಸರಕು ಪೊಲೀಸ್ ಬೂತ್ ಪೊಲೀಸರು ಅಗತ್ಯ ಉಂಟಾದಾಗ ಆ ಪತ್ರ ಕಟ್ಟಡಗಳಲ್ಲಿ ಅಗತ್ಯ ಉಂಟಾದಾಗ ಅದರಿಂದ ಮತ್ತೆ ಈ ಕಂಪು ಭಗವಂತನ ಪ್ರಾರ್ಥನಾ ರೂಪವಾದಂತಹ ಒಂದು ಸಾಮರ್ಥ್ಯದಿಂದ ಅದನ್ನು ಮತ್ತೆ ಸಂಘದಾಗಿ ಮತ್ತೆ ಜೋಡಿಸಿ ಒಂದು ಜಿಲ್ಲೆಯ ಮಧ್ಯೆ ಕಟಾವಾಗುತ್ತದೆ ಮುಂದುವರಿಸಿದೆ. ಏನೋ ಸರಿ ಮಾಡಿದ್ರು ಸರಿ ಹೋಯಿತು ಸರಿ ಮಾಡ್ತಿದ್ರೆ ಈ ಜನವೇದಗಳು ಏನೋ ತಪ್ಪು ಮಾಡಿಬಿಟ್ಟಿರುವುದರಿಂದ ಮತ್ತೆ ತಪ್ಪಾಯಿತು. ಈ ವೇದಗಳಿಂದ ಅವರೇನೋ ಒಂದು ತಪ್ಪು ಅವರು ಸಾಹಸ ಶೀರ್ಷ ಮುಂದೆ ತಪ್ಪು ಹೇಳಬೇಕು ಮಂತ್ರ ತಪ್ಪು ಎಲ್ಲರೂ ರಜೆ ಹೇಳಬೇಕು ಏನು ಬಿಡಬೇಕು ಗೊತ್ತಿಲ್ಲ ಏನೋ ಅವಾಗ ಏನು ಮಾಡಬೇಕು. ಅವಾಗ ಅಥಯದಿ ಅಥಯದಿ ಎದುರ್ಷ್ಟೋರಿಸಿದೆ ಯಜುರ್ವೇದದ ಮೂಲಕ ಏನಾದರೂ ತಪ್ಪು ಸಂಬಂಧಿಸಿದ್ರೆ ಅದು ಯಜುರ್ವೇದದ ಸರಿಯ ತಪ್ಪು ಮಾಡಿದರೆ ಏನ್ ಮಾಡಬೇಕು. ಆಗ ಭುವಸ್ವಾಹೇದಿ ದಕ್ಷಿಣಾಗ್ರವು ಯಜುರ್ವೇದ ಸಾರ ಯಾರು ಭುವಶಬ್ದ ಪ್ರತಿಪಾದ್ಯರಾಗಿರ್ತಕ್ಕಂಥ ನರಸಿಂಹ. ಅದರಿಂದ ಅಪ್ಪ ನರಸಿಂಹ ಎಲ್ಲ ಭುವಸ್ವಾಹ ಭುವಶಬ್ದ ವಾಚನಾಗಿರ್ತಕ್ಕಂಥ ಯಜುರ್ವೇದದ ಅಭಿಮಾನಿಯಾದ ಶಿವಾಂತರಿಯಾಮಿಯಾದ ನಿನಗೆ ಅಂತರಿಕ್ಷ ದೇವತೆಯಾದ ನಿನಗೆ ಅಂತರಿಕ್ಷದಲ್ಲಿ ನೆಲೆಸಿರುವ ನಿನಗೆ ಅರ್ಪಿಸಿದ್ದೇನೆ ಅಂತ ಒಂದು ಯಾರು ಕೊಡಬೇಕಿದು ಋಗ್ವೇದಗಳು ಯಜುರ್ವೇದಗಳಲ್ಲ. ಋಗ್ವೇದ ದೃಷ್ಟಿಯಾದರೂ ಕೊಡಬೇಕಾದವ ಬ್ರಹ್ಮ ಯಜುರ್ವೇದವನ್ನು ತಪ್ಪು ಮಾಡಿದ್ರು ಆ ಪ್ರಾಯಶ್ಚಿತ್ವ ಮಾಡ್ತಕ್ಕವ ಬ್ರಹ್ಮ ಆ ನಾಲ್ಕನೇ ಸುಬ್ರಹ್ಮಣ್ಯ ಅವರು ಭೂಸ್ವಾಹ ಅಂತ ನರಸಿಂಹನಿಗೆ ಪ್ರಾರ್ಥನೆ ಮಾಡ್ತಾರೆ. ಆಗ ಏನಾಗುತ್ತೆ ಯಜುಷಾಮೇವ ತತ್ವೀರ್ಯ ಯಜುಷಾಮೇವ ಯಜುಷಾಂ ವೀರ್ಯೇಣ ದಧಾತಿ. ಆ ಯಜುಷ್ ಶಬ್ದ ವಾಚನ ಯಜುಸ್ಸಿನ ಸಾರ್ವತವಾಗಿರ್ತಕ್ಕಂಥ ಯಶಬ್ದ ವಾಚನ ಅಂಥ ಯಜುರ್ವೇದ ಪ್ರತಿಪಾದ್ಯರಾಗಿರ್ತಕ್ಕಂಥ ನರಸಿಂಹನ ಅನುಗ್ರಹ ಸಾಮರ್ಥ್ಯದ ಅನುಗ್ರಹದ ಸಾಮರ್ಥ್ಯ ಆ ಯಜುಸ್ಸಿನ ಸಾರ್ವತವಾಗಿರ್ತಕ್ಕಂಥ ಯಶಬ್ದದಿಂದ ಆಗುತ್ತಿಟ್ಟದ್ದರಿಂದ ಯಜುರ್ವೇದದ ಮೂಲಕ ಆಗಿರತಕ್ಕಂಥ ತಪ್ಪುಗಳು ಎಂದು ಯಜ್ಞ ಕಳೆದುಕೊಳ್ಳುವುದು ಮತ್ತೆ ಜೋಡಿಸಿಕೊಂಡಾಗ ಹೀಗೆ ಹೋಮಿಸುವುದು ಎಲ್ಲಿ ಅದನ್ನ ದಕ್ಷಿಣಾದ್ರಿಯಲ್ಲಿ ಅಲ್ಲಿ ಅದನ್ನು ಮಾಡಿದ್ದೀನಿ. ಮೊದಲನೆಯ ಹೋಮ ಋಗ್ವೇದದ ಪ್ರಮಾದ ಆದಾಗ ಗಾಢಪತ್ತಿ ಆಗ್ತದೆ ನಿತ್ಯ ಆಗ್ತದೆ. ಯಜುರ್ವೇದದ ಪ್ರಮಾದ ಆದಾಗ ದಕ್ಷಿಣಾದ್ರಿಯಲ್ಲಿ ಪಿತೃಗಳಿಗೆ ಸಂಬಂಧಪಟ್ಟ ಯಾಕೆ ಅಂದ್ರೆ ಈ ಅಂತರಿಕ್ಷಕ್ಕೆ ಸಂಬಂಧಪಟ್ಟ ಈ ಪಿತೃಗಳಿಂದ ಜೀವಿಸಲ್ಪಡ್ತಕ್ಕಂಥ ಜೀವಗಳಿದ್ದಾವಲ್ಲ ಅವು ಯಾವ ಪಿತೃದೇವತೆಗಳ ಅಧ್ಯಯನದಲ್ಲಿರ್ತಕ್ಕ ಜೀವಗಳು ಅಂದ್ರೆ ಶರೀರ ಹೋಗಿ ಮತ್ತೊಂದು ಶರೀರ ಬರೋ ತನಕ ಇವು ಪಿತೃದೇವತೆಗಳಲ್ಲಿ ಅವಿರುವುದು ಅಂತರಿಕ್ಷ ವಾತಾವರಣ. ಅದರಿಂದ ಪಿತೃದೇವತೆಗಳ ಕ್ಷೇತ್ರ ಅಂತರಿಕ್ಷ. ಅದರಿಂದ ಆ ಅಂತರಿಕ್ಷದ ಸಂಬಂಧಪಟ್ಟಂತಹ ಆದ್ರೆ ಪಿತೃದೇವತೆಗಳೇ ಆರಾಧನೆ ಮಾಡಿ ಅಲ್ಲಿ ಆರಾಧನೆ ಮಾಡತಕ್ಕಂತಹ ಧನ್ವಾಹಾರಿಯ ದರ್ಶನ ಅದರಲ್ಲಿ ಅಂತರಿಕ್ಷಕ್ಕೆ ಸಂಬಂಧಪಟ್ಟಂತಹ ದೇವತೆಗಳಿಗೆ ಅದರಲ್ಲಿ ಇರ್ತಕ್ಕಂಥ ಪ್ರವಚನಕ್ಕೆ ಪಾಸ್ಟ್ ಗೃಹ ಗೃಹ ಆದ್ರೂ ಅಂತರಿಕ್ಷ ದಕ್ಷಿಣಾದ್ರಿ ಹೀಗೆ ಭೂಸ್ವಾಹ ಅಂತ ಅಂತರಿಕ್ಷಕ್ಕೆ ಸಂಬಂಧಪಟ್ಟಂತಹ ದಕ್ಷಿಣಾದ್ರಿಯಲ್ಲಿ ನರಸಿಂಹನಿಗೆ ಅನುಭೂತಿ ಕೊಡಬೇಕು. ಯಜುರ್ವೇದದಿಂದ ತಪ್ಪುಕೊಂಡರೆ ಏನಾಗ್ತದೆ ಆದರೆ ಸಾಮ್ರಾಜ್ಯ ತಪ್ಪಾದ್ರೆ ಹಾಡುವಾಗ ತಪ್ಪು ಮಾಡಬೇಕು ಏನೋ ಜ್ಞಾನ ತಪ್ಪು ಶ್ರುತಿ ತಪ್ಪು ಅಪಶ್ರುತಿಯಲ್ಲಿ ಇರಬೇಕು. ಜ್ಞಾನ ಪ್ರಕಾರಗಳು ಸಹಸ್ರ ವರ್ಮ ಸಾಮವೇದ ಒಂದು ಸಾವಿರ ವಿಧಾನ ಒಂದು ಸಾವಿರ ವಿಧಾನ ಅಂದ್ರೆ ಒಂದು ಸಾವಿರ ಟೆಕ್ಸ್ಟ್ಗಳು ಇರಬಹುದು ಅಂದರೆ ಸಾಮವೇದಕ್ಕೆ ಟೆಕ್ಸ್ಟೇ ಇಲ್ಲ. ಋಗ್ವೇದದ ಮಂತ್ರಗಳಲ್ಲೇ ಕೆಲವಕ್ಕೆ ಜ್ಞಾನವನ್ನು ಉಪಯೋಗಿಸಿ ಅದನ್ನು ಸಾಮವೇದ ಋಗ್ವೇದದಲ್ಲಿ ಎಷ್ಟು ಮಂತ್ರಗಳನ್ನು ಜ್ಞಾನಕ್ಕೋಸ್ಕರ ಬಳಸ್ತಾರೆ ಅಷ್ಟನ್ನು ಒಂದು ಸಂಗ್ರಹ ಮಾಡಿದ್ರೆ ಸಾಮವೇದ. ಸಾಮವೇದಕ್ಕೆ ಋಗ್ವೇದಕ್ಕಿಂತ ಭಿನ್ನವಾದ ಸ್ವತಂತ್ರ ಸಂಹಿತ ಟೆಕ್ಸ್ಟ್ ಇಲ್ಲ. ಅದರಲ್ಲಿ ಏನಿದೆ ಅಂದ್ರೆ ಮತ್ತೊಂದು ಇವಾಗ ಮೂರು ಕಳೆದ ಸಾಮವೇದದ ಟೆಕ್ಸ್ಟ್ ಬುಕ್ ಸಿಗುತ್ತೆ ಒಂದು ಸಾವಿರ ಸಿಗೋದಕ್ಕೆ ಮೂರು ರಾರಾಯಣೀಯ ಜೈನೀಯ ಕೌಸುಮ ಆ ಮೂರು ಕಳೆದ ಟೆಕ್ಸ್ಟ್ ನಲ್ಲಿ ಮಂತ್ರಗಳು ಸುಮಾರಾಗುವಂತೆ ಎಲ್ಲೋ ಒಂದೆರಡು ಮಂತ್ರ ಆಚೆ ಇಚ್ಛೆ ಸ್ವಲ್ಪ ಮುಂದೆ ಹೇಳಿ ಅಷ್ಟೇ ವಿಶೇಷ ವ್ಯತ್ಯಾಸ ಇಲ್ಲ. ಇನ್ನು ಕೆಲವು ವ್ಯತ್ಯಾಸಗಳಿವೆ ಯಾವುದೇ ಈಗ ಹಾಗು ಹಾಗು ಹಾಗು ಇದು ಸಾಮವೇದ ಒಂದು ಉದ್ದೇಶ ಅದನ್ನು ಹೇಳುವುದು ಹಾಗೆ ಅಂದ್ರೆ ಒಬ್ಬರು ಜೈನೀಯರು ಮತ್ತು ರಾರಾಯಣೀಯರಲ್ಲಿ ವ್ಯತ್ಯಾಸ ಇದೆ. ಜೈಮಿನಿಯರು ಅದನ್ನ ಹಾಕು ಹಾಕು ಹಾಕು ಬರೆದಿದ್ರೆ ಮತ್ತೊಂದು ಹಾಕು ಎರಡವರು ಇಷ್ಟೇ. ಇಂತಹ ವ್ಯತ್ಯಾಸಗಳು ಕೆಲವು ಇವೆ. ಆಮೇಲೆ ಕೆಲವು ಮಂತ್ರಗಳು ಮನಸ್ಸಿನ ಬಗೆಯ ಜ್ಞಾನ ಪ್ರಕಾರಗಳು. ಹಾಗಾಗಿ ಸಾಂಪ್ರದ ಹೇಳುವವರು ತಪ್ಪು ದುಡ್ಡು ಹತ್ತಿರಾದ ಕಲಿತು ಕರೆಕ್ಟ್ ಆಗಿ ಕಚೇರಿ ಮಾಡಿಕೊಡುವುದಿಲ್ಲ, ಸುದ್ದಿ ತಪ್ಪುತ್ತೆ, ಕಾಲ ತಪ್ಪು. 1,000 ಬಗೆಯ ಜ್ಞಾನ ಪ್ರಕಾರಗಳನ್ನು ಚೂರು ತಪ್ಪಿಲ್ಲದೆ ಹೇಳುವುದು ಅಂದ್ರೆ ಎಷ್ಟು ದೊಡ್ಡ ಸಾಧನೆ. ಅದಕ್ಕೋಸ್ಕರ ಈ ವೇದಲ್ಲಿ ಹೇಳ್ತಾರೆ ಸಾಮವೇದವನ್ನು ಹೇಳುವವರು ಪ್ರಾಣದೇವರು ಮಾತ್ರ. ಕರೆಕ್ಟ್ ಆಗಿ ಶುದ್ಧವಾದ ಸಾಮವೇದ ಜ್ಞಾನ ಅದು ಪ್ರಾಣದೇವರು ಮಾತ್ರ ಮಾಡುತ್ತೇವೆ. ಅದಕ್ಕೆ ಪ್ರಾಣದೇವರು ಸಮದೇವರು ಅವರು. ಯಾಕೆಂದ್ರೆ ಪ್ರಾಣಶಕ್ತಿಯೇ ನಾದ, ಪ್ರಾಣದಿಂದ ನಾದ, ನಾದ ಸಪ್ರೇರಿಯಲ್ಲಿ ಮಾರುತ, ನಾದದ ಮೂಲದೇವತೆ ನಾದ ಹುಟ್ಟುವುದೇ ಪ್ರಾಣಶಕ್ತಿ. ಹಾಗಾಗಿ ಪ್ರಾಣದೇವತೆ ಪ್ರಾಣದೇವರೇ ಸಾಮವೇದ ದೇವರು. ಸಾಮವೇದ ನಾಶ ಆಗಲಿಕ್ಕೆ ಕಾರಣವಾದೇ ಶರಣಸೂತ್ರ ಅಂತ ಹೇಳಿದೆ. ಹಾಗೆ ಮಾತ್ರ ಸಾಮವೇದಿಗಳು ಅನಧ್ಯಾಯದಲ್ಲೂ ಸಾಮವೇದ ಶುರು ಮಾಡಿದ್ದೆ ನಾವು ಪಾಠ ಮಾಡ್ತೇವೆ. ಅನಧ್ಯಾಯದಲ್ಲೂ ಸಾಮವೇದ ರಾಗ ತಪ್ಪಬಾರದು ಅಂತ ಅನಧ್ಯಾಯೇಶು ಪಠಿತಾ ನಷ್ಟ ಇಂದ್ರೇಣ ವಜ್ರಾಹತಾ ನಷ್ಟಾ ಇಷ್ಟಿ ಅಂತ ಅನಧ್ಯಾಯದಲ್ಲೂ ಮೂರು ಅಡಿಗೆ ಸಾಮಧಾನ ಪ್ರಾಕ್ಟೀಸ್ ಮಾಡಿಸ್ಕೊಂಡು ಅನಧ್ಯಾಯದಲ್ಲಿ ಪ್ರಾಕ್ಟೀಸ್ ಮಾಡಿದ್ದರಿಂದ ದೇವತೆಗಳು ಶಾಪ ಕೊಟ್ಟು ಬಿಟ್ಟಿದ್ದರಿಂದ ಸಾಪ ಸಿಕ್ಕಿಸಿದೆ. ಹೀಗಾಗಿ ಸಾಪದ ಸಾವಿರ ಸಾಕ್ಷಿಗಳು ಕಾರ್ಯಪತ್ರ ನಶವಾಗಿ ಹೋದ ಮುಂತ ಒಂದು ಕಥೆ ಬರೀತಾರೆ ಶರಣಸೂತ್ರ. ಅದು ವಿಷಯ ಏನು ಅಂದ್ರೆ ಸಾಪದ ದಾನ ಬಹಳ ಕಟ್ಟಿಷ್ಟವಾಗಿದೆ, ತಪ್ಪುವುದು ಸಹಜ. ಅಂತಹ ತಪ್ಪಾದಾಗ ಏನು ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಕ್ರಮ ಕಪಿಲ ರೀತಿ ಆಗಿರ್ತಕ್ಕಂಥ ಸ್ವಹ ಎಲ್ಲಿ ಸಾಮತಃ ನಿಷೇತ್ ನಿಷೇಧ ಆಯ್ತು, ಪಿಯುಷ್ಟ ನಿಷೇಧ ಆಯ್ತು, ಇಲ್ಲಿ ಸಾಮತಃ ನಿಷೇತ್ ಆಗ ಸ್ವಸ್ವಾಹೇ ತ್ಯಾಗವದೀಯೇ ನಿರ್ಯಾತ್ ತತ್ ಸಾಮ್ನಾಂ ತತ್ ರಸೇನ ಸಾಮ್ನಾಂ ವೀರ್ಯೇನ ಸಾಮ್ನಾಂ ಯಜ್ಞಸ್ಯ ವಿರಿಷ್ಟಿಂ ಸಂದಧಾತಿ. ಸಾಮವೇದದ ಸಾರಭೂತವಾಗಿರತಕ್ಕಂತಹ ಸ್ವಹ ಅನ್ನುವ ವಿದ್ಯಾಕ್ಷರದಿಂದ ಪ್ರತಿಪಾದಿತನಾದ ಕಡಲ ರೂಪಿಯಾದ ಭಗವಂತನನ್ನು ಪ್ರಾರ್ಥನೆ ಮಾಡಿ ಈ ಯಜ್ಞದ ಪ್ರಧಾನ ಪುರೋಹಿತನಾಗಿರತಕ್ಕಂಥ ಬ್ರಹ್ಮ ಆಹವನಿಯಾಗಿ ಆಹವನಿಯೇನಿದೆ ಮೊದಲು ಕಾರ್ಯಪತಿ ಅಗ್ನಿ ಆಯಿತು ಅದು ಭೂಮಿಗೆ ಸಂಬಂಧಪಟ್ಟ ಆಹವನಿಯಾಗ್ನಿ ಇರುವುದು ದೇವತೆಗಳಿಗೆ ಸ್ವರ್ಗದಲ್ಲಿರ್ತಕ್ಕ ದೇವತೆಗಳಿಗೆ ಹವನ ಮಾಡಲಿಕ್ಕೆ ಅದನ್ನು ಸ್ವರ್ಗಕ್ಕೆ ಸಂಬಂಧಪಟ್ಟಾಗ್ತದೆ. ದಕ್ಷಿಣಾಗ್ನಿ ಅಂತರಿಕ್ಷದಲ್ಲಿರ್ತಕ್ಕಂಥ ಜೀವ ನಿಯಾಮಕರಾದಂತಹ ಪಿತ್ತಗಳಿಗೆ ಸಂಬಂಧ ಆದ್ದರಿಂದ ದಕ್ಷಿಣಾಗ್ನಿ ಅಂಬಸಿ ಅಪಾರೆ ಅಂತ ಸಹಜವಾಗಿ ಇರುವಂತಹ ಸಾಯಣಾಗಿಗಳೆಲ್ಲ ಏನಂತ ಅಂಬಸಿ ಯಾ ಬಾರೆ ಯಾಕೆಂದ್ರೆ ಯಾವುದು ಬರೆ ಹಿಡಿದು ಅಂಬಸ್ಯ ತಾಪಸ್ಕೃತಿ ವ್ಯಾಖ್ಯಾನ ಮಾಡುವುದು ಬರೆ ಎರಡು ಬಿಡಿದರು ಭಾರತೀಯವರು ಬುದ್ಧಿ ಅಂಬಸ್ಯ ಅಂತ ವ್ಯಾಖ್ಯಾನ ಬರೀತಾರೆ ಅವರಿಗೆ ಯಾಕೆ ಗೊತ್ತಿರುತ್ತಿದ್ದವರು ಅಂಬಸ್ ಗೊತ್ತಿರುತ್ತಿದ್ದವರು ಅವರು ಒಳಗಿಂದ ಭಾರತೀಯರು ಹೇಳಿದ್ರು ಅಂಬಸ್ಯ ಅಂತ ಪದಕ್ಷೇಪ ಮಾಡಿದ್ದಾರೆ ಅಂತ ಅಂಬಸ್ಯ ಪದಕ್ಷವರು ಅದು ನೀನು ಆರಾಮವಾಗಿ ಮಾಡ್ತೇನೆ ನಾವು ಒಳಗಿನಿಂದ ಪ್ರಾಣಶಕ್ತಿಯ ನಿಯಂತ್ರಣ ಮಾಡಿದ್ರೆ ಏನು ಮಾಡಲಿಕ್ಕಾಗ ಹಾಗೆ ನಾವು ಸಾಮಯದ ತಪ್ಪು ಹೇಳಿದ್ರೆ ನಮ್ಮೊಳಗಿರೋ ಪ್ರಾಣಿಯವರು ತಪ್ಪು ನುಡಿಸಿದ್ರಪ್ಪ ನಾವು ಏನು ಮಾಡ್ರಿ ಆ ಪ್ರಾಣಶಕ್ತಿಯನ್ನು ಕೊಡು ಪ್ರಾಣಿಯವರು ತಪ್ಪು ನುಡಿಸಿರಿ ಕಪಿಲನೇ ನಿನಗೆ ನಮಸ್ಕಾರ ಎಲ್ಲ ನಿನಗೆ ಅರ್ಪಿತ ತಪ್ಪು ಒಪ್ಪು ಎಲ್ಲ ನಿನಗೆ ಅರ್ಪಿತ ಅಂತ ಸ್ವಸ್ವಾಹೇ ತ್ಯಾಗವದಿಯೇ ಇದೆಯ ಆಗ ಸಾಮ್ರಾಮೇವತ್ತರಸೇನ ಸಾಮ್ರಾಮ್ ವೀರ್ಯೇಣ ಸಾಮ್ರಾಮ್ ಯಜ್ಞಸ್ಯ ವಿನಿಷ್ಠಿ ಸಂದಧಾನಿ ಅವಾಗ ಸಾಮ ಅದ ಸಾರಭೂತವಾಗಿರ್ತಕ್ಕಂಥ ಆ ಸ್ವಹ ಸಾಮರ್ಥ್ಯದಿಂದ ಅಪುತ್ರ ಸಾಮರ್ಥ್ಯ ಮತ್ತು ಪ್ರತಿಪಾದ್ಯರಾಗಿರ್ತಕ್ಕಂಥ ಭಗವಂತನ ಸಾಮರ್ಥ್ಯ ಮತ್ತು ಸಾಮದ ದೇವತೆಯಾಗಿರ್ತಕ್ಕ ವಾಯುದೇವರು ಅವರಿಂದ ನಂಬಿಸುವರು ಅವರ ಅನುಗ್ರಹ ಸಾಮರ್ಥ್ಯದಿಂದ ಸಾಮ್ರ ಯಜ್ಞಸ್ಯ ನಿಷ್ಠಿ ಯಜ್ಞದಲ್ಲಿ ಸಾಮವೇದದ ಪಠನದಲ್ಲಿ ಏನು ಲೋಪ ಆಗಿದೆ ಆ ಲೋಪ ಕಡುಗೋದಲ್ಲಿ ಮತ್ತೆ ಅದನ್ನು ಜೋಡಿಸ್ತಾರೆ ಹೀಗೆ ವಾಗೀಂದ್ರಿಯದ ಮೂಲಕ ಆದಂತಹ ತಪ್ಪಿಗೆ ಪ್ರಯತ್ನಿಸಿದ್ದ ಮನೋ ಮನಸ್ಸಿನಲ್ಲಿ ಆಗಬಹುದು ನಾವು ಇದನ್ನು ಮಾಡಬೇಕಾದ್ರೆ ಏನು ಅಂದ್ರೆ ನಮ್ಮ ರಾತ್ರಿ ಇಲ್ಲ ಉತ್ಸಾಹ ಅಂತ ಆರೋಪ ಮಾಡುವ ಪ್ರಶ್ನೆಯೂ ಇಲ್ಲ ಇದನ್ನು ನಮ್ಮ ನಾವು ತಿಳ್ಕೊಳ್ಬೇಕಾದ ಮಾತೇನು ನಾವು ನುಡಿಯುವಾಗ ಎಷ್ಟೋ ಅಪಶಬ್ದಗಳನ್ನು ನೋಡಿದ್ದೇವೆ ಮಂತ್ರಗಳನ್ನು ಕುರಿತು ಮಾತು ಬಿಟ್ಟು ಮಾತಾಡುವಾಗ ಲೋಕದ ವ್ಯವಹಾರದಲ್ಲಿ ಅಪಶಬ್ದ ಮಾತಾಡಿದ್ರು ಏನು ನಡೆಯುತ್ತೆ ಅದು ಅಪಶಬ್ದವನ್ನೇ ಒಂದು ಕಲ್ಪಿಸಿದ್ರೆ ಅದೇ ಸುಶಬ್ದ ಆಗ್ಬಿಡುತ್ತೆ ಆದರೆ ವೇದ ಮಂತ್ರಗಳನ್ನು ಹೇಳುವಾಗ ನಮ್ಮ ಬಾಯಿಯಿಂದ ಪೂಜಾ ಕಾಲದಲ್ಲಿ ಉದ್ಯಮ ಕಾಲದಲ್ಲಿ ಅಪಶಬ್ದಗಳು ಸ್ವರ ವ್ಯತ್ಯಾಸ ವರ್ಣ ವ್ಯತ್ಯಾಸ ಸುದ್ದಿಯಲ್ಲಿ ಹೆಚ್ಚಿನ ಆಗಬಹುದು ಉದಾತ್ತಾರ್ಥಗಳು ಸ್ವರಗಳು ಹೆಚ್ಚಿನ ಆಗಬಹುದು ಅವತ್ತು ಬಹಳ ಸಾಧ್ಯತೆ ಸ್ವರ ವ್ಯತ್ಯಾಸ ಪತ್ರಕರ್ತರು ಬಹಳ ಜನ ಸ್ವರ ಶುದ್ಧವಾಗಿ ಮಂತ್ರ ಹೇಳುವುದನ್ನು ಅಭ್ಯಾಸ ಮಾಡಿ ಹಾಗಾಗಿ ಅರ್ಥ ಲೋಪದೋಷಗಳಾದರೆ ನಾವು ಏನು ಮಾಡಬೇಕು ನಾವು ಅದನ್ನು ನಾವು ಸಂಧ್ಯಾವಿಲ್ಲ ಬಳಿ ಹೇಳಿದೆ ನಾನು ನಾವು ನರಸಿಂಹನನ್ನ ಅನಂತ ಕಪಿಲನನ್ನ ಗೋವಿಂದ ಅಂತಿರುವಿಕೆ ಅಕ್ಷಿತಾಯ ಅನಂತ ಗೋವಿಂದಾಯ ಅನುವಾದ ಇದು ವರಾಹ ನರಸಿಂಹ ಕಪಿಲ ರೂಪಗಳನ್ನ ನಾನು ಪ್ರಾರ್ಥನೆ ಮಾಡಿದ್ದು ಯಾವ ದೋಷ ಇದ್ರೂ ಈ ಮೂರು ರೂಪಗಳ ನಿಯಾಮಕರಾಗಿ ಮೂರು ವ್ಯಾಪ್ತಿಗಳ ಸಂಸ್ಕೃತಿ ಬಂದಿರಾದಂತಹ ಪ್ರಭುತ್ವದ ಮೂರು ರೂಪಗಳು ಅದನ್ನು ಪರಿಹಾರ ಮಾಡಿದೆ ಎನ್ನುವ ಅನುಸಂಧಾನ ನಮಗೆ ಮನಸ್ಸಿಗೆ ಅವಾಗ ನಾವು ಮಾಡಿದಂತಹ ತಪ್ಪುಗಳಿಗೆ ನಾವೇ ಪ್ರಾಚಿತ್ತವಾಗಬೇಕು ಬೇರೆ ನಾವೇ ಬ್ರಹ್ಮರು ನಾವೇ ಭೂತಗಳು ನಾವೇ ಅಧ್ವರಿಗಳು ನಾವೇ ಉತ್ತರಗಳು ಯಾರೇ ಇಲ್ಲ ಬೇರೆ ಈಗ ನಾವು ಮಾಡೋ ಪೂಜೆ ನಮ್ಮ ಮನಸ್ಸು ಪ್ರಾರ್ಥನೆ ಮಾಡಿಕೊಳ್ಬೇಕು ಪ್ರಾರಂಭದಲ್ಲಿ ಕೊನೆಯ ವರಾಹ ವರಾಹ ಅದನ್ನೇ ಅಚ್ಯುತ ಅನಂತ ಗೋವಿಂದ ಅನ್ನೋ ನಾಮತ್ರಯಕ್ಕೆ ಒಂದು ಹೊಸ ಆಯಾಮ ಬಂತು ಅಚ್ಯುತ ಅನಂತ ಗೋವಿಂದ ಅನ್ನೋದು ಭಗವಂತನ ಮೂರು ನಾಮಗಳು ಅದರ ಹಿಂದೆ ನಮ್ಮ ಅನುಸಂಧಾನ ಮೂರು ವೇದ ಪ್ರತಿಪಾದ್ಯವಾದ ಭಗವಂತನ ಆ ಮೂರು ವೇದ ಪ್ರತಿಪಾದ್ಯವಾದ ಭಗವಂತ ಮೂರು ರೂಪಗಳಿಗೆ ಅದು ಮೂರು ವ್ಯಾಹೃತಿ ಪ್ರತಿಪಾದ್ಯವಾದಂತಹ ಭಗವಂತನ ವರಾಹ ನರಸಿಂಹ ಕಪಿಲ ಈ ಮೂರು ಇದು ಬೇರೆ ನಾವು ಸ್ವಲ್ಪ ವರಾಹ ಜೊತೆಗೆ ಅಖಿಲ ಆದಂತಹ ಗೋವಿಂದ ಜೊತೆಗೆ ವರಾಹ ನರಸಿಂಹ ಕಪಿಲ ಸೇರಿಬಿಟ್ರೆ ಜ್ಞಾನದಿಂದ ಆಗಿರತಕ್ಕಂತಹ ಸ್ವರವರ್ಣ ಲೋಕಗಳೆಲ್ಲ ಮನಸ್ಸು ಈ ಪ್ರಾರ್ಥನೆ ಮಾಡಿದೆ ಬ್ರಹ್ಮ ನಮ್ಮೊಳಗೆ ಇರ್ತಕ್ಕಂಥ ಬ್ರಹ್ಮ ಮುಖ್ಯ ಪುರೋಹಿತ ಪ್ರಾರ್ಥನೆ ಮಾಡಿದೆ ಯಜ್ಞಸ್ಯ ನಿಷ್ಠೆ ಸಂತಕ್ಕಾಗಿ ನಾವು ಮಾಡಿರ್ತಕ್ಕಂತಹ ಕರ್ಮದಲ್ಲಿ ಆಗಿರ್ತಕ್ಕಂತಹ ಲೋಕಗಳೆಲ್ಲ ಸಂಧಾನ ಮಾಡಿ ಅದನ್ನ ತಮ್ಮ ಹಾಗೆ ತೋರಿಸಿ ಸರಿಯಾಗಿಪ್ಪ ಒಪ್ಪಿಕೊಂಡೆ ಮುಂದುವರೆಯಿಂದ ಭಗವಂತ ನಮ್ಮನ್ನು ಕ್ಷಮಿಸಿ ನಮ್ಮ ಕರ್ಮಕ್ಕೆ ಫಲಪ್ರದನಾಗ್ತಾನೆ ಪ್ರಾಣದೇವರು ಮತ್ತು ಭಗವಂತ ಇರ್ತಕ್ಕಂತಹ ಅನುಸಂಧಾನ ಇದರಲ್ಲಿ ಪೂರ್ತಿ ವೈದಿಕವಾದ ಯಾಂತ್ರಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಂತಾದರೂ ಕೂಡ ಈ ಪೂರ್ತಿ ನಮ್ಮ ಅನುಸಂಧಾನಕ್ಕೆ ಬೇಕಾದ ವಿಷಯವಾಗಿ ಪರಿವರ್ತಿಸಿ ಹೇಳಿದೆ ನಿಮಗೆ ಈಗ ಇನ್ನು ಒಂದು ಸ್ವಲ್ಪ ಭಾಗ ಇದೆ ಈ ಖಂಡ ಮೇಲೆ ಸ್ವಲ್ಪ ಅಂದ್ರೆ ಅದರಲ್ಲಿ ಇದೆಲ್ಲ ಆಯ್ತು ಪ್ರಾಚಿತ್ತ ಆಯ್ತು ಎಲ್ಲ ಆಗೋಯ್ತು ಉಳಿದಿರೋದು ಬ್ರಹ್ಮನ ಪ್ರಶಂಸೆ ಪತ್ರಿಕೆಗಳಲ್ಲಿ ಆ ಬ್ರಹ್ಮ ಅಂತ ಅನ್ನೋದು ತಿಳಿಸಿದ್ದಾರಲ್ಲ ಅವನ ಮಹತ್ವ ಏನು ಎಲ್ಲ ಅವ್ರ ಕೈಲಿರೋದು ಅವ್ರು ಸರಿ ಮಾಡಲಿಲ್ಲ ಅಂದ್ರೆ ಇವ್ರು ಸರಿ ಮಾಡಿ ಉಪಯೋಗ ಇಲ್ಲ ಆ ಇವ್ರು ಸರಿ ಮಾಡಲಿಲ್ಲ ಅಂದ್ರೆ ಅವ್ರು ಸರಿ ಮಾಡ್ತಾರೆ ಅವ್ರು ಸರಿ ಮಾಡಲಿಲ್ಲ ಅಂದ್ರೆ ಯಾರು ಸರಿ ಮಾಡುವಾಗಿಲ್ಲ ಅದರಿಂದ ಯಾವುದೇ ಯಜ್ಞದಲ್ಲಿ ಅದಕ್ಕಿಂತ ಮನಸ್ಸು ಮನಸ್ಸಲ್ಲಿ ಇರ್ತಕ್ಕಂಥ ಪಾರ್ಥಿವರ ಭಾಗ ನಾವೇ ನಮಗೆ ಬ್ರಹ್ಮತ್ವವನ್ನು ವಹಿಸಿಕೊಟ್ಟಂತಹ ನಮ್ಮ ಮನಸ್ಸು ಅದು ಹೇಗೆ ನಿರ್ವಹಣೆ ಮಾಡಬೇಕು ಅದರ ಪ್ರಶಂಸೆ ಬ್ರಹ್ಮತ್ವಕ್ಕಿನ ಪ್ರಶಂಸೆ ಯಾವಾಗಲೂ ಒಳ್ಳೆಯ ತಿಳುವಳಿಕೆಯಿಂದ ಬ್ರಹ್ಮತ್ವದ ಆಯ್ಕೆ ಮಾಡಿರಪ್ಪ ಯಾರ್ಯಾರು ಮಾಡಬೇಡಿ ಇಂಥ ವಾರ್ನಿಂಗ್ ಕೊಟ್ಟು ಒಂದು ಪ್ರಶಂಸೆ ಅಂತಕ್ಕಂಥ ಭಾಗ ಇದೆ ಅದನ್ನ ನಾಳೆ ಬೆಳಿಗ್ಗೆ ಸ್ವೀನಾಮಸ್ತು ಅನಂತ ಅನ್ನೋದು ವಿಶಿಷ್ಟವಾದ ಹೆಸರು ನರಸಿಂಹನ ಸ್ತೋತ್ರದಲ್ಲಿ ಅನಂತ ಅನ್ನೋದು ಒಂದು ಹೆಸರು. ಹಾಗಾಗಿ ಮತ್ತೆ ಶಬ್ದ ಅನೇಕ ಅರ್ಥವಾಗಿದೆ. ವಿಶೇಷವಾಗಿ ನರಸಿಂಹ ರೂಪವನ್ನು ಬೆಳೆಸತಕ್ಕಂಥ ನಾನು. ಆಮೇಲೆ ಕಪಿಲ ಅನ್ನತಕ್ಕಂಥ ಸ್ವರ ಸ್ವರ್ಗಕ್ಕೆ ಸಂಬಂಧಪಟ್ಟದ್ದು. ಇನ್ನೊಂದು ಏನಂದ್ರೆ ಅನಂತ ಅನ್ನೋದು ಅಂತರಿಕ್ಷಕ್ಕೆ ಸಂಬಂಧಪಟ್ಟದ್ದು. ಅಂತರಿಕ್ಷಕ್ಕೆ ಸಂಬಂಧಪಟ್ಟ ಭೂಗುಹ ಅಂತರಿಕ್ಷಕ್ಕೂ ಅನಂತ ಅಂತ ಹೆಸರು. ಅನಂತಂ ಸ್ವರವರ್ಮ ಅನಂತ ಅಂದ್ರೆ ಆಕಾಶ, ಅಲ್ಲಿ ಆಕಾಶದಲ್ಲಿರತಕ್ಕ ರೂಪ ಅಂತ ಅನಂತಂ ಅನ್ನದೆ. ಯೋಗದ ಸ್ವಹ ಸ್ವರ್ಗದಲ್ಲಿ ಇರತಕ್ಕಂಥ ರೂಪ. ಗೋವಿಂದ ಅಂದ್ರೆ ಗೋವಂದ್ರೆ ಸ್ವರ್ಗ, ಸ್ವರ್ಗದಲ್ಲಿ ಇರತಕ್ಕಂಥವರಿಗೆ ಲಭ್ಯವಾದದ್ದು ಗೋವಿಂದ. ಕಪಿಲ ಅಂದ್ರೆ ತಮ್ಮ ದೇವರಿಗೆ ಸುಖವನ್ನು ಭೋಗಿಸುವಂತದ್ದು ದೇವತೆಗಳು, ಅವರಿಗೆ ಸಿಗತಕ್ಕಂಥ ರೂಪ ಕಪಿಲ. ಹೀಗೆ ಗೋವಿಂದ ಅನ್ನೋದು ಕಪಿಲ ಶಬ್ದಕ್ಕೆ ಸಮಾನ ಅಂತ, ಅನಂತ ಅನ್ನೋದು ನರಸಿಂಹ ಶಬ್ದಕ್ಕೆ ಸಮಾನ ಅಂತ. ಆಮೇಲೆ ವರಾಹ ಅನ್ನೋದು ಅಚ್ಯುತ ಶಬ್ದಕ್ಕೆ ಸಮಾನ ಅನಿಸ್ಕೊಂಡು ಅಚ್ಯುತ ಅನ್ನೋದು ವರಾಹ. ಹೀಗೆ ಅಚ್ಯುತ ಅನಂತ ಗೋವಿಂದ ಅಂದಾಗ ಆ ರೋಗ ನಿವಾರಕವಾದ ಭಗವಂತ ನಾವು ನಾಮಸ್ಮರಣೆಯಾಗಬೇಕು. ವೇದತ್ರಯ ಪ್ರತಿಪಾದ್ಯವಾದ ವ್ಯಾಧಿತ್ರಯ ಪ್ರತಿಪಾದ್ಯವಾಗಿರ್ತಕ್ಕಂಥ ವರಾಹ ನರಸಿಂಹ ಪಟ್ಟವನ್ನು ಸ್ಮರಣೆಯ ಆಗಬೇಕು ಅನ್ನೋದಕ್ಕೋಸ್ಕರ ಪ್ರಾಚೀನರು ಆ ವರಾಹ ನರಸಿಂಹ ಕಪಿಲ ಅನ್ನುವ ಬದಲು ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಹೀಗೆ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ವಿಧವಾದ ಉಪಾಸನೆಯ ವೈಶಿಷ್ಟ್ಯವನ್ನು ಪ್ರಾಚೀನರು ತುಂಬಿದ್ದರು. ಅಲ್ಲ ಈ ಅನುಸಂಧಾನ ಹೂ ಗುರುವ ಸ್ವ ಅನ್ನುವುದೇ ಇಲ್ಲಿ ನಮ್ಮ ನಿತ್ಯ ಅನಂತಾದ್ರೆ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಅದ ನಂತರ ಇವಾಗ ಈ ಮೂರು ವಿಧವಾಗಿರತಕ್ಕಂಥ ಅದೋಷಿತ ಪರಿಹಾರ ಮಾಡತಕ್ಕಂಥ ಮನಸ್ಸು ಚಿತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಂತ ಮನಸ್ಸು ಚಿತ್ತ ಪರಿಕ್ರಮ ಮಾಡತಕ್ಕಂಥ ಹೋಮ. ಆ ಹೋಮದಲ್ಲಿ ಬ್ರಹ್ಮ ಬಹಳ ಮಹತ್ವದ ಅನ್ನೋದ ವ್ಯಕ್ತಿಗಳಿಗೆ ಅವನು ಜೋಡಿಸ್ತಾನೆ. ಯಜ್ಞ ಮಧ್ಯೆ ಕಳೆದು ಹೋದಾಗ ದೋಷದಿಂದ ಅದು ಕಳೆದು ಭಿನ್ನವಾದಾಗ ಅದನ್ನು ಸಂಯೋಜನೆ ಮಾಡುತ್ತೆ. ಸಂಗಪಾತಿ ಸಂಧಾನ ಮಾಡುವುದಕ್ಕೆ ಕೆಲವು ದೃಷ್ಟಾಂತಗಳನ್ನು ಕೊಡ್ತಾರೆ. ದವ್ಯಥ ಲವಣಂ ಲವಣೇನ ಸುವರ್ಣಂ ಸುವರ್ಣೇನ ರಜತಂ ರಜತೇನ ತ್ರಪು ತ್ರಪುನಾ ಸೀಸಂ ಶೀಸೇನ ಲೋಹಂ ಲೋಹೇನ ದಾರು ದಾರು ಚರ್ಮಣ ಏವಂ ಕೇಶಾಂ ಲೋಕಾನಾಂ ಆಸಾಂ ದೇವತಾನಾಂ ಅಸ್ಯಾಹ ತ್ರಯ್ಯಾಹ ವಿದ್ಯಾಯಾಹ ವೀರ್ಯೇಣ ಯಜ್ಞಂ ಸಂತಪ್ಪ. ಹೇಗೆ ಯಜ್ಞವನ್ನು ಜೋಡಿಸ್ತಾರೆ ಅಂದ್ರೆ ಅದಕ್ಕೆ ಲೋಕದ ಒಂದು ಸುಂದರವಾದ ದೃಷ್ಟಾಂತಗಳನ್ನು ಕೊಡ್ತಾರೆ. ಅವರು ಕೊಡುವ ದೃಷ್ಟಾಂತ ಬಹಳ ಜನರಿಗೆ ಅಪರಿಚಿತವಾದ ದೃಷ್ಟಾಂತಗಳಿವೆ. ಚಿನ್ನ ಚಿನ್ನದ ಸರ ಮಾಡಬೇಕಾಗಿದ್ದರೆ ಸೊನ್ನೆಗಾಗಬಹುದು. ಆ ಚಿನ್ನವನ್ನು ಕಾಸಿದ ಮೇಲೆ ಅದು ಮೆಲ್ಟಾಗ ಮೆಲ್ಟಾದಾಗ ಅದು ಬೇರೆ ಬೇರೆ ಬಿಡುಗಡೆಯಾಗುತ್ತೆ. ಬಿಡುಗಡೆಯಾಗಿ ನಾನು ಅದನ್ನು ಮತ್ತೆ ಒಟ್ಟು ಸೇರಿಸಬೇಕಾಗಿದ್ದರೆ ಅದಕ್ಕೆ ಕ್ಷಾರ ಅಂತ ಕ್ಷಾರ ಅಂತ ಅದೆಲ್ಲ ಒಟ್ಟು ಸೇರಿದೆ. ಹೀಗೆ ಲವಣದಿಂದ ಚಿನ್ನ ಒಟ್ಟಾಗುತ್ತೋ ಹಾಗೆ ಲವಣೇನ ಕ್ಷಾರ ಸುವರ್ಣ. ಆಮೇಲೆ ಅದರ ನಂತರ ಯಾವುದಾದ್ರೂ ಒಂದನ್ನು ಒಟ್ಟು ಮಾಡಬೇಕಾಗಿದ್ರೆ ಅದಕ್ಕೆ ಸಂವಾದಿಯಾಗಿರ್ತಕ್ಕಂಥ ಎರಡು ಒಟ್ಟಿಗೆ ಸೇರ್ತಾರೆ. ಹೀಗೆ ವಿರುದ್ಧ ಸ್ವಭಾವ ಅಂತ ಒಟ್ಟಿಗೆ ಸೇರ್ತದೆ. ಈಗ ಒಂದು ಹುಲಿ ಇನ್ನೊಂದು ಕಾರು ಪ್ರಾಣಿಯ ಜೊತೆಗೆ ಸೇರ್ತದೆ, ಆದ್ರೆ ಒಂದು ಹುಲಿ ಮತ್ತು ಒಂದು ಜನವನ್ನು ಒಟ್ಟು ಮಾಡಲಿಕ್ಕಾಗುತ್ತೆ, ಜೋಡಿಸಬೇಕಾಗುತ್ತೆ. ಹಾಗೆ ಜೋಡಿಸಬೇಕಾಗಿದ್ದರೆ ಅದಕ್ಕೆ ಸಂವಾದಿಯಾಗಿರ್ತಕ್ಕಂಥ ಇನ್ನೊಂದು ಪ್ರಾಣಿಯಾಗಿದ್ದರೆ ಹಾಗೆ ಅದಕ್ಕೆ ವಸ್ತುವಿನಲ್ಲಿ ಸಂವಾದಿಯಾದ ಇನ್ನೊಂದು ವಸ್ತುವಾಗಿದ್ದರೆ ಅದನ್ನು ಜೋಡಿಸಲಿಕ್ಕೆ ಬರುತ್ತೆ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಮುಂದೆ ಸುವರ್ಣೇನ ರಜತಂ, ಇವಾಗ ಒಂದು ಬಂಗಾರದ ಸರ ಮಾಡುವಾಗ ಅದರ ಮಧ್ಯದಲ್ಲಿ ಬೆಳ್ಳಿ ಮತ್ತು ಬಂಗಾರವನ್ನು ಎರಡನ್ನು ಜೋಡಿಸಿ ಸರದಲ್ಲಿ ಉಪಯೋಗಿಸ್ತಾರೆ. ಆದರೆ ಬಂಗಾರದಲ್ಲಿ ಕಬ್ಬಿಣ ಸೇರಿಸಿದೆ, ಅದು ಮ್ಯಾಚಿಂಗ್ ಅಲ್ಲ. ಹಾಗೆ ಬಂಗಾರ ಮತ್ತು ಬೆಳ್ಳಿ ಹಿಂದಿನ ಬೆಳ್ಳಿ ಸರಗಳು ಇರ್ತಿದ್ದು, ಅದರಲ್ಲಿ ಕೆಲವು ಬಂಗಾರದ ಕೆತ್ತನೆಗಳು ಬೆಳ್ಳಿ ಬೆಳ್ಳಿ ಮತ್ತು ಬೆಳ್ಳಿ ಬಂಗಾರದ ಕೆತ್ತನೆಗಳು ಇಲ್ಲಿ ಮಾಡಿದ್ರು. ಅದು ಹೇಗೆ ಒಂದಕ್ಕೊಂದು ಹೊಂದಿಕೊಳ್ಳುತ್ತೋ ಸುವರ್ಣೇನ ರಜತಂ ರಜತೇನ ತ್ರಪು, ಬೆಳ್ಳಿ ಜೊತೆಗೆ ಸೇರುವ ಇನ್ನೊಂದು ಮೆಟಲ್ ಇದೆ, ಅದು ಯಾವುದು ಅಂದ್ರೆ ತವರ. ತವರ ಅನ್ನೋದು ಪತ್ರೋಟ ಬೆಳ್ಳಿ ಕಲಾಯ ಹಾಕಿ ಉಪಯೋಗಿಸುವಂತದ್ದು. ಬೆಳ್ಳಿ ಹೇಗೆ ಅಂತೇಳಿ ನೋಡಿದ್ರೆ ರಜತೇನ ತ್ರಪು, ಬೆಳ್ಳಿ ಮತ್ತು ತವರ ಹೇಗೆ ಮಿಕ್ಸ್ ಆಗುತ್ತೋ, ತ್ರಪು ಮತ್ತು ಸೀಸ ಸೀಸಾದಲ್ಲೇ ಅದು ಹಾಗೆ ತವರ ಮತ್ತು ಸೀಸ ಒಂದಕ್ಕೊಂದು ಹೇಗೆ ಸೇರಿಕೊಳ್ಳುತ್ತೋ. ಸೀಸೇನ ಲೋಹಂ, ಸೀಸ ಲೋಹ ಅಂದ್ರೆ ಕಬ್ಬಿಣ, ಲೆಟ್ಟು ಮತ್ತು ಕಬ್ಬಿಣ ಹೇಗೆ ಒಂದಕ್ಕೊಂದು ಮಿಕ್ಸ್ ಆಗುತ್ತೋ ಸೇರಿಕೊಂಡು ಅದು ಬರೆದು ಹೋಗುತ್ತೋ. ತ್ರಪುನಾದ ಅದು ಲೋಹೇನ ದಾರು, ಅದಕ್ಕೆ ಲೋಹ ಅಂದ್ರೆ ಕಬ್ಬಿಣ. ಕಬ್ಬಿಣ ಮತ್ತು ಮರ, ಅವರು ಮರವನ್ನ ಎರಡು ಪೀಸನ್ನ ಜೋಡಿಸಬೇಕಾಗಿದ್ರೆ ನಮ್ಮ ಮಳೆ ಹೊಡಿತೇವೆ. ಕಬ್ಬಿನ ಮಾಡಬೇಕಾಗಿದ್ರೆ ಅದನ್ನ ಇದು ಒಂದೇ ಪೀಸ್ನಲ್ಲಿ ಮಾಡ್ಲಿಕ್ಕೆ ಬರುತ್ತೆ, ಇಲ್ಲ ಪಾದುಕೆ ಅರಿಯರ್ ಪೀಸ್ ಇರಬೇಕಾಗಿದ್ರೆ ಅದಕ್ಕೆ ಮೊಳೆ ಹೊಡೆದ್ರೆ ಆಯ್ತು, ಲೋಹದಿಂದ ದಾರು ಉಂಟಾಯ್ತು. ಆಮೇಲೆ ದಾರು ಚರ್ಮನ ಅದ್ರ ಮೇಲೆ ಅದಕ್ಕೆ ಮೇಲಿನಿಂದ ಚರ್ಮದ್ದು ದಾರು ಮಾಡ್ತೇವೆ. ಹಿಂದಿನ ಕಾಲದಲ್ಲಿ ಚಪ್ಪಲಿ ಕೆಳಗೆ ಮರದ ಪೀಸ್ ಮೇಲೆ ಚರ್ಮದ ದಾರು. ಇವತ್ತಿನ ಉತ್ತರ ಭಾರತಕ್ಕೆ ಹೋದ್ರೆ ಅಲ್ಲಿ ಬೈರಾಗಿಗಳು ಕೃಷ್ಣಾಜನದ ಬಾರ ಹಾಕೋತಾರೆ. ಅದು ಮರ ಮತ್ತು ಲೋಹ ಮತ್ತು ಚರ್ಮ ಇದ್ರು ಅಂತ ಒಂದನ್ನು ಮಿಕ್ಸ್ ಮಾಡಿ ಅದನ್ನೇ ಲೋಹ ದಾರು ಮತ್ತು ಚರ್ಮ. ಇದೆಲ್ಲ ಹಿಂದೆ ನಿತ್ಯ ಉಪಯೋಗ ಮಾಡ್ತಾ ಇದ್ದ ವಸ್ತುಗಳಲ್ಲಿ ಬಳಕೆ ಆಗ್ತಿದ್ದ ಪ್ರಸಂಗಗಳು. ಇವತ್ತು ಇವತ್ತಿನ ನಿರ್ಮಾಣದ ವಿಧಾನವೇ ಬೇರೆ ಆಗಿದೆ. ಅದರಿಂದ ಈ ಸಂಯೋಜನೆಗಳೆಲ್ಲ ಪೂರ್ಣ ಪ್ರಮಾಣದಲ್ಲಿ ಇವತ್ತು ಬಳಕೆ. ಲೋಹದ ದಾರು ದಾರು ಚರ್ಮ ಇವು ಹೇಗೆ ಒಂದಕ್ಕೊಂದು ಸೇರಿಕೊಂಡು ಒಂದು ಅಖಂಡವಾದ ಪದಾರ್ಥ ಆಗುತ್ತೆ, ಹಾಗೆ ಏವಂ ಯಶಾಂ ಲೋಕಾನಾಂ ಆಸಾಂ ದೇವತಾನಾಂ ಅಸ್ಯಾಹ ತ್ರಯಾಹ ಅಧ್ಯಾಯ. ಈ ಮೂರು ಲೋಕಗಳ ಸಾರ, ಮೂರು ಲೋಕಗಳ ಸಾರಭೂತವಾಗಿರ್ತಕ್ಕಂಥ ಮೂರು ದೇವತೆಗಳು. ಮೂರು ದೇವತೆಗಳು ಅಂದ್ರೆ ಅಗ್ನಿ ವಾಯು ಆದಿತ್ಯ ಮತ್ತು ಬ್ರಹ್ಮ ಶಿವ ವಾಯುದೇವ. ಆ ಸಸ್ಯಾಹ ತ್ರಯಾಹ ಅಧ್ಯಾಯ ತ್ರೈವಿಧಿಯ ಸಾರಭೂತವಾಗಿರ್ತಕ್ಕಂಥ ಈ ಎಲ್ಲದರ ವೀರ್ಯೇಣ ಇದಕ್ಕೆ ಸಾಮರ್ಥ್ಯ ಕೊಡತಕ್ಕಂಥ ಸಾರಭೂತವಾಗಿರ್ತಕ್ಕಂಥ ಭಗವಂತನ ಮೂರು ರೂಪಗಳಿಂದ ಏನಾಗುತ್ತೆ ಸಂತೋಷ. ಇವರು ಯಜ್ಞದ ಏನು ಲೋಪ ಆಗಿದೆ ಅದನ್ನ ಮೂರು ಮಂತ್ರಗಳು ಭಗವಂತನ ಮೂರು ರೂಪಗಳಿಂದ ಅದನ್ನು ಜೋಡಿಸುತ್ತಾರೆ. ಇದು ಜೋಡಿಸುವಂತಹ ಶಕ್ತಿ ಇರತಕ್ಕಂಥದ್ದು ಈ ಭಗವಂತನ ಮೂರು ರೂಪಗಳನ್ನು ಉಪಾಸನೆ ಮಾಡಿ ಮೂರು ವೇದಗಳಿಂದ ಆ ಸಾರವನ್ನು ಗ್ರಹಣ ಮಾಡಿರ್ತಕ್ಕಂಥ ಬ್ರಹ್ಮ ಅನ್ನುವ ಋತ್ವಿಗೆ ಸಾಧ್ಯ. ಅದರಿಂದ ಹೇಳ್ತಾರೆ ಬ್ರಹ್ಮ ಋತ್ವಿಗೆ ಅಂದ್ರೆ ಅಂಥ ಋತ್ವಿಗೆ ಸಿಕ್ಕಿದ್ರೆ ಆ ಯಜ್ಞ ಏನು ಭೇಷತೆ ಕೃತೋಹವಾ ಏಷ ಯಜ್ಞ ಯದ್ದೈವಂ ಕಿ ಬ್ರಹ್ಮ ಭವತಿ. ಭೇಷತೆ ಕೃತೋಹವಾ ಏಷ ಯಜ್ಞ. ಇದು ಎಲ್ಲ ರೋಗಗಳಿಗೆ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ದೋಷಗಳು ಪಾಪಗಳಿಗೆ ಒಂದು ಅತ್ಯುತ್ತಮ ಔಷಧ ಇದು. ಭೇಷತೆ ಕೃತೋಹವಾ ಏಷ ಯಜ್ಞ ಭೇಷಜೀಕೃತ. ಇದು ಔಷಧವಾಗಿ ನಿರ್ಮಾಣಗೊಂಡಿದೆ ಯಜ್ಞ. ಯಾವ ಯಜ್ಞ? ಇಂಥ ಬ್ರಹ್ಮ ಇರುವ ಯಜ್ಞ. ಏನು ದೋಷ ಇದ್ರೂ ಪರಿಹಾರ ಮಾಡಬಲ್ಲಂತಹ ಶಕ್ತಿ ಇರುವ ಒಬ್ಬ ಬ್ರಹ್ಮ ಸಿಕ್ಕಿದ್ರೆ ಆ ಯಜ್ಞ ನಮ್ಮ ಎಲ್ಲಾ ದೋಷಗಳಿಗೆ ಎಲ್ಲಾ ಪಾಪಗಳಿಗೆ ಅರೆದ ಮತ್ತು ಭೇಷದ ಕೃತೋಹವಾ ಏಷ ಯಜ್ಞ ಯತ್ರ ಏವಂಬಿ ಬ್ರಹ್ಮ ಭವತಿ. ಹೀಗೆ ಮೂರು ವೇದಗಳ ಸಾರವನ್ನು ಬಲ್ಲ ಋತ್ವಿಕ್ ಬ್ರಹ್ಮನಾಗಿ ಬಂದ್ರೆ ಆ ಯಜ್ಞ ನಮ್ಮ ಎಲ್ಲ ದೋಷಗಳ ಪರಿಹಾರಕ್ಕೆ ಇರ್ತಕ್ಕಂಥ ಒಂದು ಔಷಧ. ಅದರ ಅಷ್ಟೇ ಅಲ್ಲ, ಏಷವಾ ಉದಕ್ಕು ಪ್ರವಣೋ ಯಜ್ಞ ಯತ್ರೈವಂಬಿ ಬ್ರಹ್ಮ ಭವತಿ. ಅಂಥ ಬ್ರಹ್ಮ ಸಿಕ್ಕಿದ್ರೆ ಆ ಯಜ್ಞ ಒಂದು ಇಲ್ಲಿ ನಮಗೆ ಒಳ್ಳೆಯ ಔಷಧ ಅಷ್ಟೇ ಅಲ್ಲ, ಏಷಭವ ಉದಕ್ಕು ಪ್ರವಣ ಯಜ್ಞ. ಇದು ನಮ್ಮನ್ನು ಮೇಲಕ್ಕೆ ಕರೆದುಕೊಂಡು ಹೋಗುವ ಯಜ್ಞ. ಬೇರೆ ಯಜ್ಞಗಳು ಒಮ್ಮೊಮ್ಮೆ ಯಜ್ಞ ಮಾಡಿ ಪುರಿಯೋಗರ ಪೌಂಡರೀಜ ಯಜ್ಞ ಮಾಡಿ ತಮಸೋಗದ. ಆದ್ದರಿಂದ ಯಜ್ಞ ಮಾಡಿ ಪತನಕ್ಕೆ ಕಾರಣವಾದ ಪತನಕ್ಕೆ ಕಾರಣ ಆಗದೆ ಇದ್ದರೂ ಕೂಡ ಯಜ್ಞ ಮಾಡಲು ಎಲ್ಲೇ ಸುತ್ತಾರೋ ಮೇಲಕ್ಕೆ ಹೋಗುವ ಸಾಧ್ಯತೆ ಇಲ್ಲ. ಇಂಥ ಋತ್ವಿಗೆ ಸಿಕ್ಕಿದ್ರೆ ಶೇಷವಾ ಉದಕ್ಕು ಪ್ರವಣ ಯಜ್ಞ. ನಮ್ಮನ್ನ ಉದಕ್ಕು ಅಂದ್ರೆ ಮೇಲಕ್ಕೆ ಊರ್ಧ್ವಪ್ರವಣ ಯಜ್ಞ. ಉದಕ್ಕು ಅಂದ್ರೆ ಉತ್ತರ ಅಂತರ್ಥ, ಉತ್ತರ ಅಂದ್ರೆ ಎತ್ತರ ಅಂತ. ನಮ್ಮನ್ನ ಎತ್ತರಕ್ಕೆ ಕೊಂಡೊಯ್ಯುವಂತಹ ಯಜ್ಞ, ನಮ್ಮ ಎಲ್ಲ ದೋಷಗಳಿಗೆ ಮದ್ದರೆಯುವ ಯಜ್ಞ ಯಾವುದನ್ನು ಯತ್ರ ಅಥವಾ ಬ್ರಹ್ಮ ಯತ್ರ ಏನ್ ವಿಧ ಬ್ರಹ್ಮ. ಇಂಥ ಒಬ್ಬ ಋತ್ವಿಕ ಬ್ರಹ್ಮನಾಗಿ ಸಿಕ್ಕಿದ್ರೆ ಅದು ನಮ್ಮನ್ನು ಉದ್ಧಾರ ಮಾಡುತ್ತದೆ ಯಜ್ಞ ಆಗುತ್ತೆ. ಅದರಿಂದಲೇ ಏವಂ ವಿಧಂ ಭವಾ ಏಷ ಬ್ರಹ್ಮಾಣ ಮನೋದಾಥ. ಏವಂ ವಿಧಂ ಭವಾ ಏಷ ಬ್ರಹ್ಮಾಣ ಮನೋದಾಥ. ಈ ರೀತಿ ತಿಳುವಳಿಕೆ ಇರತಕ್ಕಂತಹ ಒಬ್ಬ ಬ್ರಹ್ಮ ಅವರ ಬಗ್ಗೆ ಒಂದು ಅನುಗುಣವಾದಂತಹ ಕಾರ್ಯ ಅವರ ಪ್ರಶಂಸಾ ವಾಕ್ಯ ಶಾಸ್ತ್ರಕಾರ ಹೇಳ್ತಾರೆ. ಹೀಗೆ ಬ್ರಹ್ಮನ ತಕ್ಕಂತ ಪ್ರಶಂಸೆ ಇದೆ. ಏನದು? ಯಥೋ ಯತ ಆವರ್ತದೆ ತತ್ತಿ ಮಾನವ ಬ್ರಹ್ಮ ಇವೈ ಕರ್ತಿತ್ ಗುರೂನ್ ಅಶ್ವಾಭಿರಕ್ಷತಿ. ಇದರಲ್ಲಿ ಇದು ಅನಿಸುತ್ತೆ ಅಂದ್ರೆ ಇದರಲ್ಲಿ ಮಧ್ಯದಲ್ಲಿ ಒಂದು ಯಥೋ ಯತ ಆವರ್ತದೆ ಅಲ್ಲಿ ಎಂಟಕ್ಷರ ಇದೆ. ತತ್ತಿ ಮಾನವ ಅಲ್ಲಿ ಎಂಟಕ್ಷರ ಇದೆ. ಅಂತ ತತ್ವಚ್ಛತಿಯಾಗಿ ಈ ಖಾತೆ ಮಾನವ ಅಂತ ಬೇರೆ ಬರೆದಿದ್ದಾರೆ. ತತ್ವಚ್ಛತಿ ಮಾನವ ಅನ್ನುವುದಲ್ಲಿ ಒಂದು ಶ್ಲೋಕ ಪಾಠ. ಅದು ಶ್ಲೋಕವೋ ವಾಕ್ಯವಂತೂ ಗೊತ್ತಾಗಿರೋ ಎಂಬಂತೆ ತತ್ವಚ್ಛತೆಯನ್ನು ಗೀತ ಹಾಕ್ತಾರೆ. ಎಲ್ಲಿ ಗೀತ ಹಾಕ್ಬೇಕು, ಎಲ್ಲಿ ಬಿಡಬೇಕು ಒಂದು ತಿಳಿಯೋದು ಮಾಡ್ತಾರೆ. ತತ್ವಚ್ಛತಿ ಮಾನವ ಇದು ಅನುಷ್ಠಾನ ಗುರುತಿಸಿ ಕಿತ್ತುಕೊಳ್ಳಬಹುದು ಅಶ್ವಾಸ ಇಲ್ಲಿ ಒಂದು ತಪ್ಪಾದ ಬರೆದಿವ ಸಿಗುತ್ತಾದ್ರೆ ಏನು ಬೇಡ.